Vedanta Swami Prabhupada, chapter 14, text 6. Bhagavad Gita 14th adhyaya 6th shloka vanna avayuto adarvakite idara bhavarthana iskam sastapuna acharya rada Srila Prabhupada vidha ikkade tatra sattvam nirmalabhad prakasha kamanamayam Sukha Sangena Bhadnati Jnana Sangena Chanagha. Then read the translation. Anubhata Papa Raitane Sattvika Gunavu Itara Gunagalinda Nirmalavadalu E Karanadinda Adu Prakasha Amalavadalu Adu Manushyaranno Ella Papakara Pratikriyagalinda Bidumide Madutade. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳನ್ನು ಜ್ಞಾನ ಪ್ರಜ್ಞೆಯ ಬಂಧಿಸುತ್ತದೆ ತಾತ್ಪರ್ಯ ಭಾವಾರ್ಥ ಭಾವಾರ್ಥ ಐಹಿಕ ಪ್ರಕೃತಿಯಿಂದ ಬದ್ಧರಾದ ಜೀವಿಗಳು ಹಲವು ಬಗೆಗಳಾಗಿರುವರು ಒಬ್ಬರು ಸುಖವಾಗಿರುತ್ತಾರೆ ಮತ್ತೊಬ್ಬನು ಬಹು ಚಟುವಟಿಕೆಯಿಂದಿರುತ್ತಾರೆ ಇನ್ನೊಬ್ಬನು ನಿಸ್ಸಹಾಯಕನಾಗಿರುತ್ತಾರೆ ಈ ಎಲ್ಲ ಬಗೆಗಳ ಮಾನಸಿಕ ಅಭಿವ್ಯಕ್ತಿಗಳು ಪ್ರಕೃತಿಯಲ್ಲಿ ಜೀವಿಗಳ ಬದ್ಧ ಸ್ಥಿತಿಗೆ ಕಾರಣ ಅವು ಹೇಗೆ ಭಿನ್ನವಾಗಿ ಬದ್ಧವಾಗಿರುತ್ತವೆ ಎನ್ನುವುದನ್ನು ಭಗವದ್ಗೀತೆಯ ಈ ವಿಭಾಗದಲ್ಲಿ ವಿವರಿಸಿದೆ ಸತ್ವಗುಣವನ್ನು ಮೊದಲು ಪರಿಶೀಲಿಸಿದೆ ಈ ಐಹಿಕ ಜಗತ್ತಿನಲ್ಲಿ ಸತ್ವಗುಣವನ್ನು ಬಳಸಿಕೊಳ್ಳುವುದರ ಪರಿಣಾಮವೆಂದರೆ ಎಂದರೆ ಅಂಥ ಮನುಷ್ಯನು ಹೀಗಿಲ್ಲದೆ ಬದ್ಧರಾಗಿರುವವರಿಗಿಂತ ಬುದ್ಧಿವಂತನಾಗುತ್ತಾನೆ ಸತ್ವಗುಣವಿರುವವನ ಮೇಲೆ ಐಹಿಕ ದುಃಖಗಳು ಅಷ್ಟು ಪರಿಣಾಮವನ್ನು ಮಾಡುವುದಿಲ್ಲ ಮತ್ತು ಅವನಿಗೆ ಐಹಿಕ ಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಭಾವನೆ ಇರುತ್ತದೆ ಇವರ ಪ್ರತಿನಿಧಿ ಬ್ರಾಹ್ಮಣ ಅವನು ಸತ್ವಗುಣದಲ್ಲಿ ನೆಲೆಸಿದ್ದಾನೆ ಎಂದು ಭಾವಿಸಲಾಗುತ್ತದೆ ಸತ್ವಗುಣದಿಂದ ಮನುಷ್ಯನು ಪಾಪ ಕರ್ಮಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮುಕ್ತನೇ ಆಗುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಈ ಸುಖದ ಭಾವನೆಗೆ ಕಾರಣ ವಾಸ್ತವವಾಗಿ ಸತ್ವಗುಣ ಎಂದರೆ ಹೆಚ್ಚಿನ ಜ್ಞಾನ ಮತ್ತು ಹೆಚ್ಚಿನ ಸುಖದ ಭಾವನೆ ಎಂದರ್ಥ ಎಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ ಇಲ್ಲಿ ಒಂದು ಕಷ್ಟವಿದೆ ಜೀವಿಯು ಸತ್ವಗುಣದಲ್ಲಿದ್ದಾಗ ತಾನು ಜ್ಞಾನದಲ್ಲಿ ಮುಂದುವರಿಯುತ್ತಿದ್ದೇನೆ ಮತ್ತು ಇತರಿಗಿಂತ ಶ್ರೇಷ್ಠ ಎನ್ನಿಸುವಂತೆ ಬದ್ಧ ಸ್ಥಿತಿಗೆ ಬರುತ್ತಾನೆ ಹೀಗೆ ಅವನು ಬದ್ಧನಾಗುತ್ತಾನೆ ಅದಕ್ಕೆ ಅತ್ಯುತ್ತಮ ಉದಾಹರಣೆಗಳೆಂದರೆ ವಿಜ್ಞಾನಿ ಮತ್ತು ತತ್ವಶಾಸ್ತ್ರಜ್ಞ ಇಬ್ಬರಿಗೂ ತಮ್ಮ ಜ್ಞಾನದ ವಿಷಯದಲ್ಲಿ ತುಂಬಾ ಹೆಮ್ಮೆ ಸಾಮಾನ್ಯವಾಗಿ ಅವರು ತಮ್ಮ ಜೀವನದ ಸ್ಥಿತಿಗಳನ್ನು ಉತ್ತಮಗೊಳಿಸಿಕೊಳ್ಳುವುದರಿಂದ ಒಂದು ಬಗೆಯ ಐಹಿಕ ಸುಖದ ಭಾವನೆ ಬರುತ್ತದೆ ಬದ್ಧ ಬದುಕಿನಲ್ಲಿನ ಈ ಹೆಚ್ಚಿನ ಸುಖದ ಭಾವನೆಯಿಂದ ಅವರು ಐಹಿಕ ಪ್ರಕೃತಿಯ ಸತ್ವ ಗುಣದಿಂದ ಬಂಧಿರಾಗುತ್ತಾರೆ ಇದರಿಂದ ಸತ್ವಗುಣದಲ್ಲಿ ಕೆಲಸ ಮಾಡುವುತ್ತರ ಅವರ ಆಕರ್ಷಿತರಾಗಿರುತ್ತಾರೆ ಈ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಅವರಿಗೆ ಆಕರ್ಷಣೆ ಇದ್ದಷ್ಟು ಕಾಲವು ಅವರು ಪ್ರಕೃತಿಯ ಗುಣಗಳಲ್ಲಿ ಯಾವುದಾದರೊಂದು ಬಗೆಯ ದೇಹವನ್ನು ಪಡೆಯಬೇಕಾಗುತ್ತದೆ ಹೀಗೆ ಬಿಡುಗಡೆಯಾಗುವುದರ ಸಂಭವವೂ ಇಲ್ಲ ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಸಂಭವವೂ ಇಲ್ಲ ಮನುಷ್ಯನು ಮತ್ತೆ ಮತ್ತೆ ಒಬ್ಬ ತತ್ವಶಾಸ್ತ್ರಜ್ಞನಾಗಬಹುದು ವಿಜ್ಞಾನಿಯಾಗಬಹುದು ಅಥವಾ ಕವಿಯಾಗಬಹುದು ಅದೇ ಹುಟ್ಟು ಸಾವುಗಳ ಅದೇ ತೊಂದರೆಗಳಲ್ಲಿ ಮತ್ತೆ ಮತ್ತೆ ಸಿಕ್ಕಿಕೊಳ್ಳಬಹುದು ಆದರೆ ಐಹಿಕ ಶಕ್ತಿಯ ಮಾಯೆಯಿಂದ ಈ ಬಗೆಯ ಬದುಕು ಸಂತೋಷಕರವಾಗಿದೆ ಎಂದು ಮನುಷ್ಯನು ಭಾವಿಸುತ್ತಾನೆ Hare Krishna. Presumably, most of the people present here now are pious people. No, I didn't say sattva-guna, I said pious. Punyavan, punyashali. Punyashali and Gauravanta, Maharaj even next quarter. Is that sound good? Is the amplification sufficient? Yeah. Sometimes some very impious people frequent temples. But mostly pious people. And piety is generally associated with sattva-guna. Punya anadu sattva-gunakke sambandhapattiddu. Here in this verse, Bhagavan Krishna speaks. They don't know what sattva-gun means, because in modern India, many people, they don't know what sattva-gun or raja-gun and all this is. But they're more older generation, so they may know. Sattva-guna, raja-guna, andre yenu anta ellarigu tilididiye illadre helbeka. Yeah, the older people they know. Younger people they don't know. Well, still there is a request to explain that. Yeah, okay. Younger people they know film stars, cricket stars, but they don't know what is sattva-gun, raja-gun, tamagun. Maharaj, anisike enandre indina yuva pidi avarige sattva-guna tamaguna andre yenu gottilla adre cricket aatagararu matte chitrapatada kalakararu bagge illa hechu mahiti padkondirtare. So briefly, these are sattva-gun, raja-gun, tamagun are three general states of consciousness. Sankshiptavagi helbekandre sattva, tamo mattu rajaguna moodu bageya pragnyada pratika. Rajogun is that by which people become very active to try to enjoy the senses. Rajaguna andre tumba kriyashingaragi namma ananda padakke try martti indriya indriyagalana ananda pattu naavu indriyagalalli aasakti iruvaru illa illa indriyagalalli to try to enjoy the senses. I think I tell you what, why don't I speak in shuddh Hindi and then you can just translate it, but I think they can understand also if I speak in shuddh Hindi. Maharaj Hindi alli maatadtare nan matte kannada alli anuvada maadu, it'll be more exact. Or tamagun wo pragya ya chetna, jisme chetna to pray nahi hai, so jivan ka kya uddeshya hai aisa to kuch bhi sochna nahi hai, to jyada neend aata hai. Purna vimohit rakte tava gunadalli jeevanada uddeshaveno annodu avarige swalpadu parikalpane irodilla avarige nidde adralle aasakti irutte. Tamagun ka eko abhivyakti hai bina karan se bhi mahan krodh hote. ತಮಗುಣದ ಇನ್ನೊಂದು ಅನ್ನೊಂದು ಏನು ಅಂದ್ರೆ ಕಾರಣವಿಲ್ಲದೆ ಕೋಪ ಬರುವುದು, ಇದು ಇನ್ನೊಂದು ತಮಗುಣದ ಲಕ್ಷಣ. ಸತ್ವಗುಣ ರಜಗುಣ ತಮಗುಣ ಉಪರ ಹೇ ಸತ್ವಗುಣ ತಮಗುಣ ಮತ್ತು ರಜಗುಣದ ಮೇಲಿದೆ. ಸತ್ವಗುಣ ಮೇ ಜೀವನ ಕಾ ಕ್ಯಾ ಉದ್ದೇಶ ಹೇ इसके बारे में सोचना है. सत्व गुण ದಲ್ಲಿ ಜೀವನದ ಉದ್ದೇಶ ಏನು ಅನ್ನೋದು ನಮಗೆ ಕಲ್ಪನೆ ನಮಗೆ ಅದರ ಬಗ್ಗೆ ಚಿಂತನೆ ಮಾಡೋಕೆ ಇರುತ್ತೆ. ಇಂದ್ರಿಯ ತರ್ಪಣ ಕೆಲೇ ಆಸಕ್ತಿ ನೈ ಹೈ. ಇಂದ್ರಿಯಗಳನ್ನು ನಾವು ಅನುಭವಿಸಬೇಕು ಅನ್ನೋದು ಅಂತ ಆಸೆ ನಮಗೆ ಇರೋದಿಲ್ಲ ಸತ್ವಗುಣದಲ್ಲಿ. ಧನ್ ಸಂಪತ್ತಿ ಕೆಲೇ ಆಸಕ್ತಿ ನೈ ಹೈ, ತುಂಬಾ ಹಣ ಸಂಪಾದನೆ ಮಾಡಬೇಕು ಅನ್ನೋದು ಆಸಕ್ತಿ ಇರೋದಿಲ್ಲ. ಧ್ಯಾನ ಕನ್ನ ಹೈ, ಜಪ ಕನ್ನ ಹೈ, ಪೂಜಾ ಕನ್ನ ಹೈ, ಧ್ಯಾನ ಜಪ ಪೂಜೆ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ ಸತ್ವಗುಣದಲ್ಲಿರೋ. तो ऐसा लगता है कि ज्यादा लोग जो मंदिर रहते हैं तो ज्यादा लोग पुण्यशाली है. भौतिक या ऐहिक पुण्य सामान्यतः ಸತ್ವಗುಣ ರಜಗುಣ ಮಿಶ್ರಿತ. ಪುಣ್ಯ ಅಂದರೆ ನಮ್ಮ ಈ ಐಹಿಕ ಪುಣ್ಯ ಅಂದರೆ ಸತ್ವ ಮತ್ತು ರಜಗುಣದ ಮಿಶ್ರಣ ಅದು. ಕ್ಯೋಂಕಿ ಐಹಿಕ ಪುಣ್ಯಶಾಲಿ ಲೋಕ ಮಂದಿರ ಜಾತೆ ಹೈ, ಧರ್ಮ ಪಾಲನ್ ಕರ್ತೆ ಹೈ जो सात्विक है, परंतु उनका उद्देश्य है धर्म के अनुसार इंद्रिय तर्पण. ಸತ್ವಗುಣದವರು ದೇವಸ್ಥಾನಕ್ಕೆ ಹೋಗ್ತಾರೆ ಮತ್ತು ಧರ್ಮ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಆದರೆ ಅವರದು ಉದ್ದೇಶವೇನೆಂದರೆ ಧರ್ಮ ಅನುಸಾರವಾಗಿ ಧರ್ಮ ಪ್ರಕಾರ ಇಂದ್ರಿಯಗಳನ್ನ ಅನುಭವಿಸಿ. ಐಸಿ ಭಾವನಾ ಹೋತಿ ಹೈ कि हम पुण्य करेंगे, हम पाप नहीं करेंगे, और इस प्रकार हम धन संपत्ति के बीच जीवन व्यतीत करेंगे. और ऐन अनिसिके अंदरे नावु पुण्य कर्मगळन्नु माड्तीवि, पाप कार्यगळन्नु माडोदिल्ल, ಧನಾರ್ಜನೆಯನ್ನು ಮಾಡ್ತೀವಿ, ಅದರಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತೀವಿ. ಔರ್ ಇಸ್ ಜೀವನ್ ಕೆ ಪಶ್ಚಾತ್ ಹಮ್ ಸ್ವರ್ಗ ಜಾಯೆಂಗೆ, ಈ ಜೀವನ ನಂತರ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಅವರಿಗೆ ಒಂದು ಆಸೆ ಇರುತ್ತೆ. ಈ ಶ್ಲೋಕ ಮೇ ಭಗವಾನ್ ಕೃಷ್ಣ ಕೇತೆ ಹೈ ಸುಖ ಸಂಗೇನ ಭದ್ನಾತಿ, ಕಿ ಸುಖ ಜೋ ಲೋಕ ಸತ್ವ ಗುಣಿ ಹೋನೆ ಸೇ ಸುಖ ಜೋ ಲೋಕ ಅನುಭವ ಕರ್ತೆ ಹೈ ವೋ ಸುಖ ಭವ ಬಂಧನ್ ಕಾ ಕಾರಣ ಹೈ. ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನ ಏನ ಹೇಳ್ತಾರೆ ಅಂದ್ರೆ, ಯಾರು ಸತ್ವಗುಣದಲ್ಲಿ ಸುಖವನ್ನು ಅನುಭವಿಸ್ತಾರೋ ಅದು ಭವಬಂಧನಕ್ಕೆ ಅದು ನಮ್ಮ ವಶವಾಗ್ತೀವಿ. ಅನ್ಯತ್ರ ಭಗವದ್ಗೀತೆ ಮೇ ಭಗವಾನ್ ಕೃಷ್ಣ ಕೇತೆ ಹೈ ಕಿ ಇಸ್ ಭೌತಿಕ ಸಂಸಾರ ದುಃಖಾಲಯ ಹೈ, ಈ ಐಕ ಜಗತ್ತು ದುಃಖಾಲಯ ಅಂತ ಕೃಷ್ಣ ಪರಮಾತ್ಮ ಅದರ ಪರಿಭಾಷೆಯನ್ನು ನೀಡಿದ್ದಾನೆ. ಕೃಷ್ಣ ಭಗವಾನ್ ಇದು ಈ ಐಕ ಜಗತ್ತು ದುಃಖಾಲಯ ಅಂತ ಅಂದ್ಬಿಟ್ಟು ಪರಿಭಾಷೆ ಮಾಡಿದ್ದಾರೆ. ಕೃಷ್ಣ ಭಗವಾನ್ ತು ಪರಮಾತ್ಮ ಹಿ ಹೈ, ಪರಂತು ಐಸೆ ಬೋಲ್ನೆ ಸೇ ಕುಚ್ ಮಾಯಾವಾದಿ ಧಾರಣೆ ಬಿಹಾರ್ಥ. ಪರಮಾತ್ಮ ಅಂದ್ರೆ ಪರಮಾತ್ಮ ಕೃಷ್ಣ ಪರಮಾತ್ಮನು ಭಗವಾನ್ ಹೌದು, ಆದರೆ ಪರಮಾತ್ಮ ಅಂದ್ರೆ ಸ್ವಲ್ಪ ಮಾಯಾವಾದದ ಅದರ ಲಕ್ಷಣಗಳು ಅದರಲ್ಲಿ ಕಂಡು ಬರುತ್ತದೆ. ಸಾಮಾನ್ಯತ ಲೋಕ ಜೊ ಕೃಷ್ಣ ಪರಮಾತ್ಮ ಐಸೆ ಬೋಲ್ತೇ ಇಸ್ ಧಾರಣೆ ಸೇ ಬೋಲ್ತೇ ಕಿ ಕೃಷ್ಣ ಪರಮಾತ್ಮ ಹೈ ಔರ್ ಮೇ ಭಿ ಸಾಧನೆ ಕಂಡೆ ಸೇ ಪರಮಾತ್ಮ ಬಂಧುಂಗ. ಯಾರು ಕೃಷ್ಣನನ್ನು ಪರಮಾತ್ಮ ಅಂತ ಹೇಳುತ್ತಾರೋ ಅವರದೇನು ಕಲ್ಪನೆ ಅಂದ್ರೆ, ನಾನು ಸಾಧನೆ ಮಾಡಿ ನಾನು ಪರಮಾತ್ಮನಾಗಬಹುದು ಅನ್ನೋದು ಅವರದು ಕಲ್ಪನೆ. ಜೋ ಸಂಭವನೆ ಹೈ ಅದು ಅಸಾಧ್ಯ. ಠೀಕ್ ಅಸಾಧ್ಯ ಇಟ್ಸ್ ಆಲ್ ಸೇಮ್ ಥಿಂಗ್ ಆಕ್ಚುಲಿ ಬೆಟರ್ ವರ್ಡ್ ಅಸಾಧ್ಯ. तो कृष्ण भगवान कहते हैं कि इस भौतिक संसार दुखमय है, ಕೃಷ್ಣ ಭಗವಂತನ ಏನ್ ಹೇಳ್ತಾರಂದ್ರೆ ಈ ಐಹಿಕ ಜಗತ್ತು ದುಃಖಮಯವಾದದ್ದು. ಪರಂತು ಈ ಶ್ಲೋಕ ಮೇ ಭಗವಾನ್ ಕೃಷ್ಣ ಕೇತೆ ಕಿ ಆಕ್ಚುಲಿ ದೂಸರ ಶ್ಲೋಕ ಮೇ ಕಿ ಸತ್ವಂ ಸುಖೆ ಸಂಜಯತಿ ಕಿ ಸತ್ವ ಗುಣ ಸೆ ಸುಖ ಹೋಗ್ತೆ. ಆದ್ರೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಭಗವಾನ್ ಏನ್ ಹೇಳ್ತಾರೆ ಅಂದ್ರೆ ಸತ್ವದಿಂದ ಸುಖದ ಉತ್ಪತ್ತಿಯಾಗುತ್ತೆ. ಸೊ ಓ ಕೈ ಸೈ ಸುಖ ಹೋತೆ ದುಃಖಮಯ ಜಗತ್. ಆದ್ರೆ ದುಃಖಮಯವಾದ ಜಗತ್ತಿನಲ್ಲಿ ದುಃಖಾಲಯ ಅಂತ ಹೇಳಿದಾಗ ದುಃಖಮಯವಾದ ಜಗತ್ತಿನಲ್ಲಿ ಸುಖದ ಉತ್ಪತ್ತಿ ಹೇಗೆ ಆಗಕ್ಕೆ ಸಾಧ್ಯ? ಸಾಮಾನ್ಯತ ಸುಖ ಶಬ್ದ ಲೋಕ ಈ ಸಮಸ್ತೆ ಕಿ ಸುಖ ಅರ್ಥ ಇಂದ್ರಿಯ ತರ್ಪಣ. ಸುಖದ ಕಲ್ಪನೆ ಏನು ಅಂದರೆ ಇಂದ್ರಿಯಗಳನ್ನು ಅನುಭವಿಸುವುದು, ಇದೇ ಸುಖದ ಪರಿಭಾಷಣೆ ಅಂತ ಜನರು ತಿಳ್ಕೊಂಡಿದ್ದಾರೆ. ಪರಂತು ಸಾತ್ವಿಕ ಸುಖ ಜೋ ಹೇ ಓ ಅಲಗ್ ಪ್ರಕಾರ ಸುಖ ಹೇ ಓ ಇಂದ್ರಿಯ ತರ್ಪಣ ಕ ಸುಖ ಸೆ. ಅಂದ್ರೆ ಸಾತ್ವಿಕವಾದ ಸುಖ ಅನ್ನೋದು ನಮ್ಮ ಇಂದ್ರಿಯಗಳನ್ನು ಅನುಭವಿಸುವ ಸುಖಕ್ಕಿಂತ ಭಿನ್ನವಾದದ್ದು. ಓ ಸುಖ ಪುರ ಆಧ್ಯಾತ್ಮಿಕ ನೈ ಹೇ ಪರಂತು ಇಂದ್ರಿಯ ತರ್ಪಣ ಕ ಸುಖ ಸೆ ಉಪರ ಹೇ. ಸಾತ್ವಿಕ ಸುಖ ಅನ್ನೋದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸುಖವಲ್ಲ, ಆದರೂ ಕೂಡ ಅದು ನಮ್ಮ ಇಂದ್ರಿಯ ಅನುಭವಿಸುವ ಸುಖ ಬರುವುದಕ್ಕಿಂತ ಮೀರಿರುತ್ತದೆ. ಸಾತ್ವಿಕ ಲೋಕ ಇಂದ್ರಿಯ ತರ್ಪಣ ಕಾ ಪ್ರಯಾಸ ನಹಿ ಕರ್ನೆ ಸೆ ಶಾಂತಿ ಮಿಲ್ತಿ ಹೇ. ಸಾತ್ವಿಕ ಜನರು ಇಂದ್ರಿಯಗಳನ್ನು ಭೋಗ ಅನುಭವಿಸುವ ಭೋಗ ಮಾಡದೆ ಅವರು ಸುಖ ಶಾಂತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಪರಂತು ಓ ಶಾಂತಿ ಪೂರ್ಣ ಆಧ್ಯಾತ್ಮಿಕ ನೈ ಹೇ. ಆದರೆ ಇಲ್ಲಿ ಪಡೆಯುವ ಶಾಂತಿ ಪೂರ್ಣವಾಗಿ ಆಧ್ಯಾತ್ಮಿಕ ಶಾಂತಿವಲ್ಲ, ಆಧ್ಯಾತ್ಮಿಕ ಸುಖ ಎನಿವೆ ಆಧ್ಯಾತ್ಮಿಕ ಸುಖವಲ್ಲ. ಯಾದಿ ಪೂರ್ಣ ಆಧ್ಯಾತ್ಮಿಕತ ತೋ ಓ ಸುಖ ಭವ ಬಂಧನ ಕಾರಣ ನೈ ಹೋ ಸಕ್ತ. ಈ ಸುಖ ಭವಬಂಧನದ ಕಾರಣವಾಗಿ ಸಿದ್ಧರಾಗಬಹುದು. ಈ ವಿಷಯ ಬಹುತ ಹಿ ಮಹತ್ವಪೂರ್ಣ, ತುಂಬಾ ಮಹತ್ವಪೂರ್ಣವಾದ ವಿಷಯ. ಚೂಂಕಿ ಸಾಮಾನ್ಯತ ಲೋಕ ಸೋಚತೆ ಕಿ ಶಾಂತಿ ಪ್ರಾಪ್ತ ಕರ್ನ ಆಧ್ಯಾತ್ಮಿಕ ಪ್ರಯಾಸ ಕೆ ಸರ್ವೋತ್ತಮ ಸ್ತರ ಹೇ. ಹಲವಾರು ಮಂದಿ ಏನ್ ಅನ್ಕೋತಾರೆ ಅಂದ್ರೆ ಶಾಂತಿ ಪಡೆಯೋದೇ ಆಧ್ಯಾತ್ಮಿಕ ನಮ್ಮ ಪ್ರಯತ್ನ ಮತ್ತು ಸಾಧನೆಯ ಮೊಟ್ಟ ಮೊದಲನೇ ಗುರಿ ಅಂತ ಅನ್ಕೋತಾರೆ, ಮುಖ್ಯ ಗುರಿ ಅಂತ ಅನ್ಕೋತಾರೆ. ಪರಂತು ಈ ಶ್ಲೋಕ ಮೇ ಭಗವಾನ್ ಕೃಷ್ಣ ಕೇತೆ ಹೇ ಕಿ ಓ ಸುಖ ಭವ ಬಂಧನ ಕಾರಣ ಹೇ. ಆದ್ರೆ ಈ ಶ್ಲೋಕದಲ್ಲಿ ಕೃಷ್ಣ ಭಗವಾನ್ ಏನ್ ಹೇಳ್ತಾರೆ ಅಂದ್ರೆ ಆ ಸುಖ ಭವಬಂಧನದ ಕಾರಣವಾಗಿರುತ್ತದೆ. ಅರ್ಜುನ್ ಕಿ ಇಚ್ಛಾ ಥಿ ಯುದ್ಧ ನಹಿ ಕರ್ನ. ಅರ್ಜುನ ಇಚ್ಛೆ ಏನಂದ್ರೆ ಯುದ್ಧ ಮಾಡಬಾರದು. ಅರ್ಜುನ್ ಶಾಂತ ಹೋನ ಚಾಹತ, ಅರ್ಜುನ ಗುರಿ ಶಾಂತಿ ಪಡೆಯೋದು. ಪರಂತು ಭಗವದ್ಗೀತಕ್ಕೆ ದ್ವಾರ ಭಗವಾನ್ ಕೃಷ್ಣ ಅರ್ಜುನ್ ಪ್ರೋತ್ಸಾಹಿತ ಕಿಯ ಲಡಾಯಿ ಕರ್ನ. ಆದ್ರೆ ಭಗವದ್ಗೀತೆಯ ಮೂಲಕ ಕೃಷ್ಣನು ಅರ್ಜುನನನ್ನು ಯುದ್ಧವನ್ನು ಮಾಡಿಸಲು ಪ್ರೇರೇಪಿಸಿದರು, ಪ್ರೋತ್ಸಾಹಿಸಿದರು. ಭಗವಾನ್ ಕೃಷ್ಣ ಅರ್ಜುನ್ ವ್ಯಾಖ್ಯಾ ಕಿ ಶಾಂತ ಹೋನೆ ಸೆ ಭಗವಾನ್ ಕಾ ಸೇವಕ ಹೋನ ಅಚ್ಚಾ ಹೇ. ಕೃಷ್ಣ ಭಗವಾನ್ ಏನ್ ಹೇಳ್ತಾರೆ ಅಂದ್ರೆ ಶಾಂತಿಗಿಂತ ಮೇಲ್ಪಟ್ಟದ್ದು ಏನು ಅಂದ್ರೆ ಭಗವಂತನ ಸೇವಕನಾಗೋದು, ಅದು ಶಾಂತಿಗಿಂತ ಮೇಲ್ಪಟ್ಟದ್ದು ಅಂತ ಹೇಳಿದ್ದಾರೆ. ಕೃಷ್ಣ ಔರ್ ಅರ್ಜುನ್ ರಥ ಪರ್ ಉಪಸ್ಥಿತ, ಕೃಷ್ಣ ಮತ್ತು ಅರ್ಜುನ ರಥದ ಮೇಲೆ ಆರೂಢರಾಗಿರ್ತಾರೆ. ಏಕ್ ಓ ಮಹಾನ್ ಭಕ್ತ ಉಸ್ ರಥಕ್ಕೆ ಉಪರ್ತೆ, ಆ ರಥದ ಮೇಲೆ ಇನ್ನೊಬ್ರು ಮಹಾಭಕ್ತರು ಒಬ್ಬರಿದ್ರು. ಕೌನ್? ಹನುಮಾನ್. ಯಾರು ಹನುಮಾನ್ ಭೀ ಉಪಸ್ಥಿತ ಹನುಮಂತನು ಆ ರಥದ ಮೇಲೆ ಆರೂಢರಾಗಿದ್ದರು ತೋ ಹನುಮಾನ್ ಪ್ರಸಿದ್ಧ ಹೇ ಕಿಸ್ಲಿ ಹನುಮಾನ್ ಯಾವ ಕಾರಣಕ್ಕೋಸ್ಕರ ಅವರು ಪ್ರಸಿದ್ಧರಾಗಿದ್ದಾರೆ तो हनुमान चिरंजीवी है तो आज तक इस भौतिक जगत में उपस्थित है नमगे गोत्तिरोदु एनंद्रे हनुमंतरु हनुमान चिरंजीवी आगिद्दारे ई ऐक जगत्तिनल्ली इंदु कूड अवर वास इदे और लंका का युद्ध बहुत पहले हो चुका है लंका का युद्ध हलवारु तुम्बा वर्षगळ हिंदे अदु मुगिदोगित्तु और आजकल हनुमान केवल राम राम राम नाम जपते इंदिगू सह हनुमान राम नाम जपिस्ता इदारे तो बहुत सारे राम भक्त राम नाम जपते हलवारु राम भक्तरु राम नामवन्नु जपिस्तारे हनुमान प्रसिद्ध है नहीं है राम धुन करने के लिए राम धुन राम नाम जपने के लिए ಹನುಮಂತರು ಯಾಕೆ ರಾಮನಾಮ ಜಪ ಮಾಡಕ್ಕೆ ಪ್ರಸಿದ್ಧಿ ಅವರು ಪಡೆದಿಲ್ಲ ಹನುಮಾನ್ ಪ್ರಸಿದ್ಧ ಕ್ಯೋಂಕಿ ಉನ್ಹೋನೆ ರಾಮ್ ಕಿ ಸೇವಾ ರಾಮ್ ಭಗವಾನ್ ಕಿ ಸೇವಾ ಕಿ ವಿಶೇಷ ಕಾ ವೋ ಲಂಕಾ ಕಾ ಯುದ್ಧ ಮೇ ಹನುಮಂತರು ಏಕೆ ಪ್ರಸಿದ್ಧರು ಅಂದ್ರೆ ಅವರು ಶ್ರೀರಾಮನ ಸೇವೆಯನ್ನು ಮಾಡಿದರು ಲಂಕೆ ಯುದ್ಧದಲ್ಲಿ ಹನುಮಾನ್ ಕೋಪಸೆ ಲಂಕಾ ನಾಗರಿ ಕೋ ಜಲಾಯ ಅವರ ಕೋಪದಿಂದ ಸಂಪೂರ್ಣ ಲಂಕೆ ನಗರಿಯನ್ನೇ ಅವರು ಸುಟ್ಟಿ ಬೂದಿ ಮಾಡಿದರು ಹನುಮಾನ್ ಕಾ ಕೋಪ ಏಕ್ ಯೋಗಿ ಕಿ ಶಾಂತಿ ಔರ್ ಧ್ಯಾನ್ ಸೆ ಔರ್ ಬಹುತ್ ಬಹುತ್ ಪ್ರಶಂಸನೀಯ ಹೈ ಹನುಮಂತನ ಕೋಪ ಒಬ್ಬ ಯೋಗಿಯ ಶಾಂತಯುತವಾದ ಸ್ಥಿತಿಗಿಂತ ಬಹು ತುಂಬಾನೇ ಮೇಲ್ಪಟ್ಟದ್ದು ತುಂಬಾನೇ ಸರಾಹನೀಯವಾದದ್ದು तो अर्जुन जो शांत बाबा होना चाहता था अर्जुन को भगवान कृष्ण कहते हैं तो शांत मत हो लड़ाई करो मेरे आदेश के अनुसार अदे रीति अर्जुन शांति हिंदे होता शांति नुरी अंतरिक ಕೃಷ್ಣ ಭಗವಾನ್ ಏನಂತಾರೆ ನೀನು ಶಾಂತಿಯ ಹಿಂದೆ ಹೋಗ್ಬೇಡ ನನ್ನ ಆದೇಶ ಅನುಸಾರವಾಗಿ ನೀನು ಯುದ್ಧವನ್ನು ಮಾಡು ಈ ಮಂದಿರ ವೈಶ್ಯ ಸಮಾಜ ಚಾಲಿತೆ ಈ ದೇವಸ್ಥಾನ ವೈಶ್ಯರಿಂದ ನಡೆಸಲ್ಪಟ್ಟಿದೆ ಸಬ್ ವೈಶ್ಯ ಕೆ ಘರ್ ಔರ್ ದುಖಾನ್ ಕೆ ಬಹಾ ವೋ ಸ್ವಸ್ತಿಕ್ रखते हैं और शुभ लाभ वो लेके कर्नाटक में भी उत्तर भारत में मारवाड़ी शुभ लाभ निम्हे गोत्तिरोदंगे नम्म व्यापारस्थरु मारवाड़ी कुटुंबदरु अवर इदरल्ली अंगडिगळल्ली स्वस्तिक चिन्हेयन्नु इरुत्ते मत्तु शुभ लाभ अंत अन्नोदु बरेदिरुत्तारे तो मारवाड़ी या चेतिया जो भी हो सब वैश्य का मुख्य उद्देश्य है लाभ एल्ला वैश्य गुरी एनु अंद्रे लाभ लाभ पड़ियो और लाभ से वे देवस्थान बनाते हैं और मत्तु इंत लाभ पड़ेदु हणार्जित माडि लाभ पड़ेदु इंत देवस्थानद कट्टड निर्मिसुत्तारे पुण्य भी करते हैं पुण्य कार्यदल्ली सागुत्तारे और इंद्रिय तर्पण भी करते मत्तु इंद्रियगळ भोगवन्नु माड्तारे भगवान कृष्ण का आदेश अर्जुन को था और अर्जुन के द्वारा सबों को था सर्वधमान परित्यजा मामेकं शरणं व्रज ಕೃಷ್ಣ ಭಗವಾನ್ ಅರ್ಜುನನ ಆದೇಶ ಏನು ಮತ್ತೆ ಅರ್ಜುನನಿಗೆ ಕೊಟ್ಟಿರುವ ಆದೇಶ ಅದರ ಮೂಲಕ ನಮ್ಮೆಲ್ಲರಿಗೂ ಆದೇಶವೇನೆಂದರೆ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಸಬ್ ಕುಜ್ ಔರ್ ಸಭಿ ಪ್ರಕಾರ ಕೆ ಧರ್ಮ ಪರಿತ್ಯಾಗ ಕರ್ಕೆ ಮೇರೆ ಚರಣ ಮೇ ಶರಣ ಎಲ್ಲ ಬೇರೆ ಬೇರೆ ಹಲವಾರು ಬೇರೆ ತರ ಧರ್ಮಗಳನ್ನ ನಾವು ಅದನ್ನ ಪರಿತ್ಯಾಗ ಮಾಡಿ ನನ್ನ ಚರಣಕಮಲದ ಶರಣಾಗತಿ ನಾವು ಅನ್ನೋದು ಕೃಷ್ಣನ ಆದೇಶ ಪುಣ್ಯಶಾಲಿ ವೈಶ್ಯ ಹೋನೆ ಸೇ कुछ सांसारिक सुख मिलते हैं। ನಾವು ಪುಣ್ಯರಂತ್ರ ವೈಶ್ಯರು ಪುಣ್ಯರಂತ್ರ ಪುಣ್ಯಕರ್ಮ ಮಾಡಿದ್ರು ಕೆಲವು ಸಾಂಸಾರಿಕವಾಗಿ ಐಹಿಕ ಜಗತ್ತಿನಲ್ಲಿ ಕೆಲವು ಸುಖಗಳನ್ನು ಪಡೆಯಬಹುದು ಪರಂತು ಓ ಸುಖ ವಾಸ್ತವ ಸುಖ ಆದರೆ ಅದು ನಿಜವಾದ ಸುಖವಲ್ಲ ಓ ಸುಖ ಭವಬಂಧನ ಕಾರಣ ಆ ಸುಖ ನಮ್ಮ ಭವಬಂಧನಕ್ಕೆ ಕಾರಣ ಉಂಟಾಗಿ ಮಾಡುತ್ತೆ ಆ ಜಿತ್ನೆ ಬಿ ಸುಖಿ ನಾ ಹೋ धन संपत्ति के बीच तो जन्म मृत्यु जरा व्याधि दुख भोगना होते हैं ना ಎಷ್ಟು ಸುಖ ಪಡೆದರೂ दुख भोगना तो है ನಮಗೆ ದುಃಖ ಅನ್ನೋದು ಅನಿವಾರ್ಯವಾಗಿ ನಾವು ಬಂದೇ ಬರುತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿ ಈ ನಾಲ್ಕರಿಂದ ನಮಗೆ ಬಿಡುಗಡೆ ಇಲ್ಲ तो परम धर्म है परम शुभ है परम पुण्य है परम सत्व है सब कुछ परित्याग करके श्री कृष्ण के चरण में शरण श्री कृष्ण चरण कमल शरण कोरुदे परम धर्म परम सुख परम आनंद परम कर्तव्य परम कर्म परम कल्याण परम सब कुछ जो शुभ है उसका परम स्तर है शुद्ध कृष्ण भक्ति शुद्ध कृष्ण भक्ति ने परम धर्म अंत परम सुख परम धर्म अंत तो समान सामान्यता केवल पुण्य पुण्यशाली लोग इस प्रकार गीता कथा श्रवण करने के लिए आते हैं ಪುಣ್ಯವಂತರೇನೆ ಈ ತರ ಗೀತೆ ಗೀತೆ ಆರಾಧನೆ ಇದೆ ಗೀತೆ ಪ್ರವಚನ ಇದೆ ಅಂದ್ರೆ ಅದನ್ನ ಕೇಳಕ್ಕೆ ಬರ್ತೀರ ಪರಂತು ಚುಂಕಿ ಪುಣ್ಯಶಾಲಿ ಲೋಕ ಸಾಮಾನ್ಯ ಸುಖ ಮಿಲ್ತೆ ಪುಣ್ಯಶಾಲಿ ಹೋನೆ ಸೆ ಉನ್ಕೆಲಿಯೆ ಯೇ ಕಥಾ ಸ್ವೀಕಾರ ಕರ್ನ ಕಠಿಣ ಅಂದ್ರೆ ಪುಣ್ಯವಂತರಿಗೆ ಪುಣ್ಯಕರ್ಮ ಮಾಡಿದ್ರೆ ನಮಗೆ ಸುಖನು ಬರುತ್ತೆ ಅನ್ನೋದು ಆಸೆ ಇರುತ್ತೆ ಅದರಿಂದ ಈ ಭಗವತ್ ಗೀತೆಯ ಪ್ರವಚನವನ್ನು ಅದನ್ನ ಅರ್ಥವನ್ನು ನಾವು ತಿಳ್ಕೊಳ್ಳೋದನ್ನು ಸ್ವಲ್ಪ ದುಷ್ಕರವಾಗುತ್ತೆ ಕಷ್ಟದಾಯಕವಾಗುತ್ತೆ ಲೋಕ ಜೋ ಸೋಚತೆ ಕಿ ಮೈ ಸುಖಿ ಹೋ ಜನ ಏನಂತಾರೆ ಅಂದ್ರೆ ನಾನು ಸುಖಮಯವಾಗಿದ್ದೀನಿ ಸುಖದಲ್ಲಿದ್ದೀನಿ ಭಗವಾನ್ ಕಿ ಕೃಪಾ ಸೆ ಕಾಫಿ ಧನ ಸಂಪತ್ತಿ ಮಿಲ್ತಾವೆ ದೇವರ ಕೃಪೆಯಿಂದ ನನಗೆ ಸುಮಾರು ಹಣ ಇದೆ ಹಣ ಆಸ್ತಿ ಎಲ್ಲ ಸುಖ ಇದೆ ಅಂತ ಅಂದ್ಬಿಟ್ಟು ಅನ್ಕೋತಾರೆ ಹಮ್ ಮಂದಿರ ಜಾತೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಹಮ್ ಸುಖಿ ಹೇ ನಾವು ಸುಖಿಯಾಗಿದ್ದೀವಿ ತೊ ಐಸೆ ಲೋಕ ಕೃಷ್ಣ ಕೆ ಚರಣ ಮೇ ಪೂರ್ಣ ಶರಣ ಲೆನಕ್ಕೆ ಅವಶ್ಯಕ್ತ ಮೈ ಸಮಸ್ತೆ ಈ ತರ ಅನ್ಕೊಂಡಿರೋರು ಕೃಷ್ಣರ ಚರಣ ಕಮಲದಲ್ಲಿ ಶರಣಾಗತಿಯನ್ನು ಪಡೆಯಲಕ್ಕೆ ಅವರು ನಮ್ಗೆಲ್ಲ ಅವ್ರಿಗೆ ಅನ್ಸೋದೇ ಇಲ್ಲ ಆ ಭಾವನೆ ಅವರಿಗೆ ಬರೋದಿಲ್ಲ ಕೃಷ್ಣನ ಶರಣಾಗತಿ ನಾವು ಪಡ್ಕೋಬೇಕು ಅನ್ನೋದು ಅವರಿಗೆ ಭಾವನೆ ಉಂಟಾಗಲ್ಲ ಐಸೆ ಸೋಚತೆ ಕಿ ಹಮ್ ಭಗವಾನ್ ಕಿ ಸೇವಾ ಕರ್ತೆ ಮನೆ ಅನ್ಕೋತಾರೆ ಅಂದ್ರೆ ನಾವು ದೇವ್ರ ಸೇವೆ ಮಾಡ್ತೀವಿ ಅವ್ರ ಭಗವಾನ್ ಕಿ ದಯಾ ಭೀಮ್ ಇರುತ್ತೆ ಅವ್ರ ದೇವ್ರ ಕೃಪೆನು ನಮ್ಗೆ ಸಿಗುತ್ತೆ ಪೈಸಾ ಕೈ ರೂಪ ಹಣದ ರೂಪದಲ್ಲಿ ದೇವರ ಕೃಪೆ ಬರುತ್ತೆ ಅಂತ ಅವರು ತಿಳ್ಕೊಂಡಿದ್ದಾರೆ ಇಸ್ಲೇ ಚೈತನ್ಯ ಮಹಾಪ್ರಭು ನೇಕ ದೀನರೇ ಅಧಿಕ ದಯಾ ಕೊಡೆ ಭಗವಾನ್ ಕುಲೀನ್ ಪಂಡಿತ್ ಧನಿ ಬಡ ಅಭಿಮಾನ್ ಇದು ಚೈತನ್ಯ ಮಹಾಪ್ರಭು ಅವರದ್ದು ಇದು ಶ್ಲೋಕ ಒಂದು ದೀನರೇ ಅಧಿಕ ದಯಾ ಕರೆ ಭಗವಾನ್ ಅಧಿಕ ದಯಾ ಕರೆ ಭಗವಾನ್ ಟ್ರಾನ್ಸ್ಲೇಟ್ ಅಂದ್ರೆ ಅಂದ್ರೆ ಯಾರು ಹಣ ಸಂಪತ್ತಿ ಇರೋದಿಲ್ವೋ ಯಾರು ದೀನ ಯಾರಾಗಿರ್ತಾರೋ ಅವರು ಭಗವಂತನ ಕೃಪೆಗೆ ಪಾತ್ರರಾಗಿರ್ತಾರೆ ಓರ್ ಕುಲೀನ್ ಪಂಡಿತ್ ಧನಿ ತುಂಬಾ ಅಭಿಮಾನ್ ಬಡ ಅಭಿಮಾನ್ ಒಳ್ಳೆ ಒಳ್ಳೆ ಕುಲದಲ್ಲಿ ಹುಟ್ಟಿದವರು ಹಣವಂತರು ಅವರಿಗೆ ತುಂಬಾ ಗರ್ವ ಇರುತ್ತೆ ಅಭಿಮಾನ ಉಂಟಾಗಿರುತ್ತೆ ಅವರ ಮನಸ್ಸಿನಲ್ಲಿ तो अगर अभिमान हो कि मैं पुण्यशाली हूं, मैं धनी हूं, इसलिए मुझे पूरा आत्मसमर्पण करने का जरूरत नहीं है, तो ऐसे लोग भगवान की पूरी दया से वंचित होते। ತುಂಬಾ ಪುಣ್ಯ ಕರ್ಮ ಮಾಡಿದ್ದೀನಿ, ತುಂಬಾ ಹಣ ಅರ್ಜಿತ ಮಾಡಿದ್ದೀನಿ, ತುಂಬಾ ಒಳ್ಳೆ ಕುಲದಲ್ಲಿ ಜನಿಸಿದ್ದೀನಿ ಅಂತ ಅನ್ಕೊಂಡಿರೋರು, ಅದಕ್ಕೆ ಸುಖದಲ್ಲಿ ಸುಖ ಸಂತೃಪ್ತಿ ಆಗಿದ್ದೀನಿ ಅಂತ ಯಾರು ಆ ಭಾವನೆಯಲ್ಲಿ ಇರ್ತಾರೋ ಅವರಿಗೆ ಭಗವದ್ ಚರಣ ಕಮಲದಲ್ಲಿ ಆಶ್ರಯ ಪಡಿಬೇಕು ಅನ್ನೋದೇ ಅವರಿಗೆ ಅನಿಸಿಕೆ ಬರೋದೇ ಇಲ್ಲ. ಪುಣ್ಯಶಾಲಿ ಹೋನ ಅಚ್ಚಾ ಹೇ ಹಮ್ ಐಸ ನೈ ಕರ್ತೆ ಕಿ ಪಾಪ ಕರ್ಮ ಕರೋ, ಹಮ್ ಐಸ ನೈ ಬೋಲ್ತೆ ಪಾಪ ಕರ್ಮ ಮಾಡಬೇಕು ಅಂತ ನಾವು ಎಂದಿಗೂ ಸಾರ್ತಾ ಇಲ್ಲ. ಪುಣ್ಯ ಕರ್ಮ ಮಾಡಬೇಕು, ಪುಣ್ಯಶಾಲಿ ಆಗಿರೋದು ನಿಜವಾದ ಅದು ಹಂಗಿರ್ಬೇಕು, ನಾವು ಪಾಪ ಕರ್ಮ ಮಾಡಬೇಕು ಅಂತ ನಾವು ಹೇಳಲೇ ಇಲ್ಲ. ಪರಂತು ಕಿ ಪುಣ್ಯವಾನ್ ಹೋನ ಜೀವನ್ ಕಾ ಸರ್ವೋಚ್ಚ ಲಕ್ಷ್ಯ ಪ್ರಾಪ್ತ ಕರ್ನೆ ಮೇ ಏಕ್ ವಿಘ್ನ ಹೋ ಸಕ್ತೆ, ಇಸ್ಕೆ ಬಾರೆ ಮೇ ಚೇತಾವಣಿ ದೇತಾ. ಒಂದು ಪುಣ್ಯವಂತರಾಗಿರೋದು ನಮ್ಮ ಜೀವನದ ಪರಮ ಗುರಿಯನ್ನು ಪಡೆಯಲು ಒಂದು ಅಡಚಣೆ ಆಗಬಹುದು ಅನ್ನೋದು ಒಂದು ಚೇತಾವಣಿಯನ್ನು ಕೊಟ್ಟಿದ್ದಾರೆ. ಜಿಸ್ಸೆ ಆ ಜೀವನ ಕಾ ಸರ್ವೋಚ್ಚ ಉದ್ದೇಶ ಪ್ರಾಪ್ತ ಕರ್ ಸಕ್ತೆ, ಇಸ್ಲೇ ಹಮಾರ ಏಕ್ ಪ್ರಸ್ತಾವ ಹೈ. ನಿಮ್ಮ ಜೀವನದ ಪರಮ ಗುರಿಯನ್ನು ನೀವು ಮುಟ್ಟಲು ಇವಾಗ ಒಂದು ಪ್ರಸ್ತಾವನೆ ಇದೆ. ಪುಣ್ಯ ಕರ್ಮ ಕರೋ, ಒಂದು ಪುಣ್ಯ ಕರ್ಮ ಮಾಡಿ. ಶೀಲ ಪ್ರಭುಪಾದ ಕಿ ಸಭಿ ಪುಸ್ತಕ ಆಪ್ಕೆ ಘರ್ ಮೇ ರಖ್ ದೋ. ಶೀಲ ಪ್ರಭುಪಾದರ ಎಲ್ಲ ಪುಸ್ತಕಗಳನ್ನು ನಿಮ್ಮ ಮನೆಯಲ್ಲಿ ಇಡಿ. ಕಮ್ ಸೆ ಕಮ್ ಎ ಭಗವದ್ಗೀತಾ What's it called in Canada? Yatharup. Yatharup. It's correct. Lagte sabke ghar mein hoga. Nahi? Nahi? I just say it. Yeah, everyone, Bhagavad Gita Yatharup. Yatharup anno yudhata kertta karo. Bhagavad Gita namane lelara yudhata. Bhagavad Gita Yatharupa Shila Prabhupada yudhu bhavartha dandige irodhu yallar mane lidiye. Should be. It's not in everyone's home. Maybe not, I'm thinking I'm in Bangalore. In Bangalore it must be, but not in Mysore. Okay. So, yadi aapke ghar mein nahi hai, to avashya hi aapka ghar mein rakhna chahiye. Nimma mane illa andre Bhagavad Gita yatharupa Srila Prabhupada avaru pustaka baridirodanna nimma khandithavagalu ikkondidiri. Or Srimad Bhagavat ka pura set rakhna chahiye. ಮತ್ತು ಶ್ರೀಮದ್ ಭಾಗವತರದ ಎಲ್ಲ ಸ್ಕಂದಗಳನ್ನು ಅದನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಟ್ಟಿರಿ. ಈ ಸಾಧನ ಆಪ್ ಸಭಿ ಕೊಡೋ, ಈ ಸಾಧನೆಯನ್ನು ನೀವು ಎಲ್ಲರೂ ಮಾಡಿ. ಹಾ ರೋಜ್ ಸಬ್ ಕುಟುಂಬ ಲೇಕೆ ಘರ್ ಮೇ ಯಾ ಮಂದಿರ್ ಮೇ ಏಕ್ ಜಾಗ ಮೇ ಬೈಠಕೆ ಸಬ್ ಏಕ್ ಸಾಥ್ ಭಗವದ್ ಗೀತಾ ಯಥಾರೂಪ ಕಾಪಾಡ್ ಕಿಸಿ. ಎಲ್ಲರೂ ನೀವು ಕುಟುಂಬ ಸಹಿತರಾಗ ಇಲ್ಲ ಇಲ್ಲದೇ ಹೋದ್ರೆ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿಕೊಂಡು ಭಗವದ್ಗೀತಾ ಯಥಾರೂಪದ ಅಧ್ಯಯನ ಮಾಡಿ. ಓ ಶ್ರೀಮದ್ ಭಾಗವತ್ ಮತ್ತು ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಿ. ವಿಶೇಷಕರ್ ಓ ಪ್ರಕಾಶನ್ ಜೋ ಶೀಲ ಪ್ರಭುಪಾದ ಕೆ ದ್ವಾರ ಶೀಲ ಪ್ರಭುಪಾದ ಕೋ. ವಿಶೇಷವಾಗಿ ಶೀಲ ಪ್ರಭುಪಾದ ಬರೆದಿರೋ ಈ ಅನುವೃತ್ತಿಯನ್ನು ದಯಮಾಡಿ ನೀವೆಲ್ಲರೂ ನೋಡಿ. ಕ್ಯೋಂಕಿ ಆಧುನಿಕ ಯುಗ ಮೇ ಶೀಲ ಪ್ರಭುಪಾದ ಭಗವಾನ್ ಶ್ರೀ ಕೃಷ್ಣ ಕಿ ವಿಶೇಷ ದೂತ್. ಈ ಆಧುನಿಕ ಜಗತ್ತಿನಲ್ಲಿ ಶೀಲ ಪ್ರಭುಪಾದರು ಕೃಷ್ಣ ಭಗವಂತನ ವಿಶೇಷವಾದ ಸಂದೇಶವಾಹಕರು. ಓಹೋನೇ ಇತ್ನ ಸುಂದರ ಯಥಾರ್ಥ ವ್ಯಾಖ್ಯಾ ಕಿಯತೆ ಕಿ ಪುಣ್ಯಹೀನೋ ಬಿ ಉಸಾ ಪಡನೆ ಸೇ ಕೃಷ್ಣ ಭಕ್ತಿ ಮಿಲ್ತೆ. ಶ್ರೀಲ ಪ್ರಭುಪಾದರು ತುಂಬಾ ಸುಂದರವಾಗಿ ಭಗವದ್ಗೀತೆಯ ವ್ಯಾಖ್ಯಾನ ಮಾಡಿದ್ದಾರೆ. ಎಷ್ಟು ಸುಂದರವಾದ ಅವರು ಮಾಡಿದ್ದಾರೆ ಈ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂದ್ರೆ, ಪುಣ್ಯ ರಹಿತರಾದ ಯಾರು ಪುಣ್ಯಕರ್ಮ ಏನು ಮಾಡಿದ್ರು ಅವರಿಗೂ ಕೃಷ್ಣ ಭಕ್ತಿಯ ಪ್ರಾಪ್ತಿಯಾಗಿದೆ. ಚೈತನ್ಯ ಮಹಾಪ್ರಭು ನೇಕಃ ಭಾರತ ಭೂಮಿತೆ ಹೊಯ್ದ ಮನುಷ್ಯ ಜನ್ಮ ಜಾ ಜನ್ಮ ಶಾತ ಕರಿ ಕರು ಕರು ಚೈತನ್ಯ ಮಹಾಪ್ರಭು ಏನ್ ಹೇಳಿದ್ದಾರೆ ಅಂದ್ರೆ, ಭಾರತ ಭೂಮಿಯಲ್ಲಿ ನೀವೆಲ್ಲ ಜನಿಸಿದ ಮೇಲೆ ನಿಮ್ಮ ಜನ್ಮವನ್ನು ಹೇಗೆ ಸಾರ್ಥಕ ಪಡ್ಕೋಬೇಕಂದ್ರೆ ಪರೋಪಕಾರ ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿ. ಪುಣ್ಯ ಕಾ ಫಲ ಸೈ ಆಪ್ ಇಸ್ ಭಾರತ ಭೂಮಿ ಮೇ ಮನುಷ್ಯ ಜನ್ಮ ಪ್ರಾಪ್ತಿಯ, ನಿಮ್ಮ ಪುಣ್ಯದಿಂದ ನೀವು ನಿಮ್ಮ ಈ ಭಾರತ ವರ್ಷದಲ್ಲಿ ನಿಮ್ಮ ಜನನ ಆಗಿದೆ. तो अभी आपका जन्म सार्थक बनाना चाहिए. सार्थक का मतलब सा अर्थ, अर्थ के साथ. ये अर्थ शब्द का ही अर्थ है. अर्थ शब्द का ही अर्थ है. मतलब ಅರ್ಥದ ಅರ್ಥದ ಅರ್ಥ ಶಬ್ದದ ಹಲವಾರು ಅರ್ಥಗಳಿವೆ. ಏಕ್ ಅರ್ಥ ಧನ, ಅರ್ಥದ ಒಂದು ಅರ್ಥ ಏನು ಅಂದ್ರೆ ಹಣ, ಧನಂ ಧನಂ. ತುಜ ವೈಶ್ಯ ಕೂ ಕೆಲೋ ಆಲ್ರೆಡಿ ಉಷ್ಪ್ರಕಾ ಸಾರ್ಥಕ ಹೇ. ಆ ತರ ನೋಡಕ್ ಹೋದ್ರೆ ವೈಶ್ಯಕ ಕುಟುಂಬದವರು ಆ ತರ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅರ್ಥ ಅಂದ್ರೆ ಹಣ ಅಂತ ಹೇಳಿದ್ರಲ್ಲ, ಸಾರ್ಥಕ ಅಂದ್ರೆ ಹಣ ಇರೋರು ನಮ್ಮ ಜೀವನವನ್ನು ಸಾರ್ಥಕ ಆಗಿದೆ ಅಂತ ಅಂದ್ಬಿಟ್ಟು ಒಂದು ರೀತಿಯಲ್ಲಿ ನೋಡ್ಬೋದು. ಚೈತನ್ಯ ಮಹಾಪ್ರಭು ನೇಕ ಜನ್ಮ ಸಾರ್ಥಕರು ಇಸ್ಕ ಮತ್ಲಬ್ ನೈ ಹೈ ಫ್ರೆಂಜಿ ಅಜಾದ್ ಜೈ ಸೈ ಧನ್ಯ ಧನ್ವಾನ್ ಹೋಮ್. ಚೈತನ್ಯ ಮಹಾಪ್ರಭು ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅಂದ್ರೆ, ಯಾವ ತರ ಅಂದ್ರೆ ಈ ಅಧೀನ್ ಪ್ರೇಮಿ ತರ ಧನವನ್ನು ಅರ್ಜಿಸಬೇಕು ಅಂತ ಆ ತರ ಅಲ್ಲ, ಅವ್ರ ತರ ಸಂಪಾದನೆ ಮಾಡಬೇಕು ಅಂತ ಆ ತರ ಸಾರ್ಥಕ ಪಡ್ಕೋಬೇಕು ಅಂತ ಹೇಳಿಲ್ಲ. ಈ ಶಬ್ದ ಅರ್ಥ ಪರಮಾರ್ಥ, ಪರಮಾರ್ಥ ಜೀವನ್ ಸಾರ್ಥಕ. ಈ ಶಬ್ದದ ಅರ್ಥ ಏನಂದ್ರೆ ಪರಮಾರ್ಥದಿಂದ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೋಬೇಕು. ಕರೋ ಪರ ಉಪಕಾರ ಪರೋಪಕಾರ ಮಾಡಬೇಕು. ಇಸ್ಕ ಮತ್ಲಬ್ ದೂಸರೋ ಕೋ ಜೋ ಕೃಷ್ಣ ಭಕ್ತಿ ವಿಹೀನ್ ಹೈ ಐಸೆ ಲೋಗೋ ಕೋ ಭಗವದ್ಗೀತಾ ಪ್ರಚಾರ ಕರ್ನ. ಅಂದ್ರೆ ಈ ಪರೋಪಕಾರ ಅಂದ್ರೆ ಏನು, ಯಾರು ಕೃಷ್ಣ ಭಕ್ತಿ ಇಲ್ಲವೋ ಅವ್ರಿಗೆ ಭಗವದ್ಗೀತೆ ಪ್ರಚಾರ ಮಾಡೋದೇ ಪರೋಪಕಾರ. ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೆ ಹರೆ, ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೆ. ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಸ್ ಆಸ್ಕಿಂಗ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಭಗವದ್ಗೀತಾ ದಟ್ ದೇ ಹ್ಯಾವ್ ಅಂಡ್ ದಿಸ್ ಭಗವದ್ಗೀತಾ ವಿಚ್ ಇಸ್ ಹಿಯರ್ ಬೈ ಶ್ರೀ इस भगवद गीता यथारूप और सभी दूसरे संस्करण की भगवद गीता में क्या अंतर है? तो लगभग सभी संस्करण भगवद गीता जो है अयथारूप है. मेरे अनुवृत्ति निम्हत्र अभी यथारूपवल्ल. उदाहरण स्वरूप श्रील प्रभुपाद का भगवद्गीता का अंग्रेजी संस्करण प्रकाशन करने के पहले पाश्चात्य देशों में 600 के अधिक भगवद्गीता संस्करण थी. ಭಗವದ್ಗೀತಾ ಯಥಾರೂಪ ಪ್ರಭುಪಾದ ಪ್ರಕಾಶಿತ ಮಾಡುವ ಮುಂದೆ ಪಾಶ್ಚಾತ್ಯ ದೇಶದಲ್ಲಿ ಭಗವದ್ಗೀತೆಯ 600ಕ್ಕಿಂತ ಹೆಚ್ಚು ಬೇರೆ ಬೇರೆ ವ್ಯಾಖ್ಯಾನಗಳು ಅನುವೃತ್ತಿಗಳು ಇತ್ತು. और भगवद गीता में भगवान कृष्ण बाबा कहते हैं कि उनकी भक्ति सर्वोत्तम योग है। ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತೆ ಮತ್ತೆ ಒತ್ತಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಅವರ ಭಕ್ತಿ ಅನ್ನೋದೇ ಸರ್ವೋತ್ತಮವಾದದ್ದು ಅನ್ನೋದು ಸಾರಿದ್ದಾರೆ. ಮನ್ಮನ ಭವ ಮದ್ ಭಕ್ತ ಸದೈವ ಮುಜ್ಕೋ ಚಿಂತನ್ ಕರೋ ಮೇರೆ ಭಕ್ತ ಬನೋ. ಮನ್ಮನ ಭವ ಮದ್ ಭಕ್ತ ಅಂತ ಒಂದು ಶ್ಲೋಕ ಇದೆ, ಅದರಲ್ಲಿ ಏನಾದ್ರ ತಾತ್ಪರ್ಯ ಅಂದ್ರೆ ಎಂದಿಗೂ ನನ್ನ ಚಿಂತನೆಯನ್ನು ಮಾಡು, ನನ್ನ ಯೋಗಿನಾಮಿ ಸರ್ವೇಷಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯುಕ್ತ ತಮೋ ಮತಃ. ಯೋಗಿ ಪರಮಯೋಗಿ ಅಂದ್ರೆ ಯಾರು ಯಾರು ಯಾರಿಗೂ ಅವನ ಹೃದಯದಲ್ಲಿ ನನ್ನನ್ನು ಕಲ್ಪಿಸಿಕೊಂಡಿರ್ತಾನೆ, ನನ್ನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೋ ಅವನೇ ಪರಮೋತ್ತಮವಾದ ಯೋಗಿ ಅಂತ ಕೃಷ್ಣ ಅದರಲ್ಲಿ ಸಾರಿದ್ದಾನೆ. ಪರಂತು अन्य संस्करण पढ़ने से एक भी व्यक्ति नहीं समझते कि भगवद गीता की वाणी है भगवान कृष्ण का भक्त हो. ಆದ್ರೆ ಬೇರೆ ಬೇರೆ ಅನಾವೃತ್ತಿಗಳನ್ನು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನಾವು ಓದಿದ್ರೆ ಒಬ್ಬರು ಕೃಷ್ಣ ಭಗವದ್ಗೀತೆಯ ಗುರಿ ಕೃಷ್ಣನ ಭಕ್ತಿಯರಾಗುವುದು ಅನ್ನೋದು ಅವರಲ್ಲಿ ಅನಿಸಿಕೆ ಬಂದಿಲ್ಲ. ಶಿಲ ಪ್ರಭುಪಾದ್ यथार्थ भगवद गीता वाणी का प्रयास का आरंभ होने से बहुत बहुत बहुत लोग भगवान कृष्ण की भक्ति की. अरे यथारूप श्रील प्रभुपाद भगवद्गीता यथारूप प्रकाशितवाद मेले हलवर मंदिर कृष्ण भक्तर आगे ವಹೀ ಅಂತರ ಹೇ ಅದೇ ಮೇನ್ ಆಗಿರುವುದರಲ್ಲಿ ವಿಭಿನ್ನತೆ ಡಿಫ್ರೆನ್ಸ್ ಅಂತರ್ ಭೇದ ಪಾರ್ಥಕ್ಯ. ಬೇರೆ ಯಾರಾದರೂ ಪ್ರಶ್ನೆಗಳಿದ್ದರೆ